ಎಕ್ಸ್ಟ್ರೀಮ್ ಕಂಡೀಷನ್ಸ್ ಸಾಯಿಲ್ ಕಂಡೀಷನ್ಸ್ ಇಂದ ರೈತರು ಸಾಕಷ್ಟು ಹಾನಿ ಪಡ್ತಾರೆ. ಸೊ ನಿಮ್ಮ ಹವಾಮಾನ ಮಿತ್ರದಿಂದ ನಮ್ಗೆ ಏನು ಮಾಹಿತಿ ಸಿಕ್ಕತ್ತೆ ಅದು ನಮ್ಗೆ ಬಹಳ ಉಪಯೋಗ ಅಂತ ತಿಳಿಸಿದ್ದಾರೆ. ಆಮೇಲೆ ಶಶಿಧರ್ ಮಂಡ್ಯ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ, ಅವರು ಕಬ್ಬು ಭತ್ತ ಆಮೇಲೆ ರಾಗಿ ಬೆಳೆಸ್ತಾರೆ. ಆಮೇಲೆ ಜನವರಿನಲ್ಲಿ ಅವರು ಈ ಭತ್ತನ ಬಿತ್ತನೆ ಮಾಡ್ತಾರೆ. ಸೊ ಅದು ಏನಾಗುತ್ತೆ, ಜೂನ್ ಜುಲೈಗೆ ಅದು ಕಟಾವಿಗೆ ಬಂದ್ಬಿಡುತ್ತೆ. ಸಲ ಏನಾಯ್ತು, ಜೂನ್ನಲ್ಲಿ ಸಾಕಷ್ಟು ಭಾರಿ ಮಳೆ ಬಂತು. ಇದರಿಂದ ಏನಾಯ್ತಂದ್ರೆ ಸಾಕಷ್ಟು ರೈತರಿಗೆ ಇದರಿಂದ ಭತ್ತ ಹಾನಿಯಾಗಿದೆ. ಅಂದ್ರೆ ತಮಿಳ್ನಾಡು ಕಂಪನಿಯಿಂದ ಒಂದು ದೊಡ್ಡ ಹಾರ್ವೆಸ್ಟರ್ ಇದೆ, ಅದಕ್ಕೆ ಪ್ಯಾಡಿ ಹಾರ್ವೆಸ್ಟರ್ ಅಂತ ಹೇಳ್ತೀವಿ, ಭತ್ತ ಹಾರ್ವೆಸ್ಟರ್ ಅಂತ ಹೇಳ್ತೀವಿ. ಅವರು ಅದು ಬಾಡಿಗೆಗೆ ತಗೋತಾರೆ. ಅವ್ರು ಸುಮಾರು ಒಂದು ಗಂಟೆಗೆ ಅವರು 1,500 ಅಥವಾ 2,800 ತನಕ ಅವರು ತಗೋತಾರೆ. ಆಮೇಲೆ ಅದರಿಂದ ಏನಾಗುತ್ತೆ ಅಂದರೆ ಈ ಭತ್ತನ ಸಾಕಷ್ಟು ಬೇಗ ನಾವು ಕಟಾವು ಮಾಡ್ಕೊಂಡ್ಬಿಟ್ಟು ಹಾನಿನ ನಾವು ತಡ್ಕೋಬಹುದು ಅಂತ ಶಶಿಧರ್ ಮಂಡ್ಯದಿಂದ ನಮಗೆ ತಿಳಿಸಿದ್ದಾರೆ. ರೈತ ಬಾಂಧವರೇ, ಮಲ್ಲಪ್ಪ ಬಾಗಲಕೋಟೆಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಏನಂದ್ರೆ ಅವರು ಈ ತೊಗರಿನ ಬಿತ್ತನೆ ಮಾಡ್ತಾರೆ. ಇದರಿಂದ ಏನಾಗಿದೆ, ಈ ಮಳೆ ಬರ್ತಾನೆ ಇದೆ. ಈ ಬಾಗಲಕೋಟೆನಲ್ಲಿ ಏನಾಗಿದೆ ಅಂದರೆ ಸುಮಾರು ಜೂನ್ ಇಂದಾನೇ, ಮೇ ಎಂಡ್ ಜೂನ್ ಬಿಗಿನಿಂಗ್ ಇಂದಾನೇ ಸಾಕಷ್ಟು ಮಳೆ ಬರ್ತಾ ಇದೆ. ಸೊ ಇದರಿಂದ ಅವ್ರಿಗೆ ಏನಾಗ್ತಾ ಇದೆ ಅಂದರೆ ತೊಗರಿ ಬಿತ್ತನೆ ಮಾಡೋಕ್ಕಾಗ್ತಾ ಇಲ್ಲ. ಆಮೇಲೆ ನಮ್ಮ IMD ಬುಲೆಟಿನ್ ಪ್ರಕಾರ ಸಾಕಷ್ಟು ಮಳೆ ಅಂದರೆ ಒಂದು ಮಧ್ಯ ರೀತಿಯಿಂದ ಅಥವಾ ಸ್ವಲ್ಪ ಮಳೆ ಬರಬಹುದು ಇನ್ನೂ ಒಂದು 5-6 ದಿವಸ. ಅದಕ್ಕೆ ಮಲ್ಲಪ್ಪ ಅವರೇ ನೀವೇನ್ ಮಾಡ್ಬೇಕಂದ್ರೆ ನೋಡ್ಕೊಂಡ್ಬಿಟ್ಟು ಒಂದು 4-5 ದಿವಸ ಆದಷ್ಟು ನೀವು ಈ ತೊಗರಿನ ಬಿತ್ತನೆ ಮಾಡಕ್ ಹೋಗ್ಬಿಡಿ. ಅದ ಅಂತರ ನೀವು ಮಳೆ ಬಂದಿರದೆ ಸಂದರ್ಭದಲ್ಲಿ ನೀವು ಈ ತೊಗರಿನ ಬಿತ್ತನೆ ಮಾಡಬಹುದು. ಮಲ್ಲಪ್ಪ ಅವರು ಎಲ್ಲ ಪ್ರೋಗ್ರಾಮ್ಸ್ ಹವಾಮಾನ ಮಿತ್ರದ್ದು ಕೇಳಿದ್ದಾರೆ, ಇದರಿಂದ ಅವ್ರಿಗೆ ಸಾಕಷ್ಟು ಅನುಕೂಲ ಆಗಿದೆ ಅಂತ ನಮ್ಗೆ ಸಂದೇಶ ತಿಳಿಸಿದ್ದಾರೆ. ಆಮೇಲೆ ಲಕ್ಷ್ಮಣ್ ಅವರು ಒಬ್ರು ಸೋಷಿಯಲ್ ವರ್ಕರು, ಆಮೇಲೆ ಪತ್ರಕರ್ತರ ಸೋಮವಾರ ಪೇಟ್ ಕೊಡಗು ಇಂದ ನಮ್ಗೆ ಅವ್ರ ವಿಚಾರನ ತಿಳಿಸಿದ್ದಾರೆ. ಅವ್ರು ಹೇಳಿದ್ರು ಅರಣ್ಯ ಇಲಾಖೆಯವರು ಏನ್ ಮಾಡ್ತಾರೆ, ಸಾಕಷ್ಟು ಸಸಿಗಳನ್ನ, ಈ ಮರ ಸಸಿಗಳನ್ನ ಎಲ್ಲಿ ಕಾಡು ಚೆನ್ನಾಗಿದೆ ಅಲ್ಲಿ ಅವರು ಅದನ್ನ ನೆಡ್ತಾರೆ. ಸೊ ಇದರಿಂದ ಏನು ಪ್ರಯೋಜನ ಆಗಲ್ಲ. ಆದಷ್ಟು ನಾವು ಏನು ಮಾಡಬೇಕಂದ್ರೆ ಈ ಖರಾಬ್ ಲ್ಯಾಂಡ್ಸ್ ಆಗಲಿ ಅಥವಾ CND ಲ್ಯಾಂಡ್ಸ್ ಏನಿದೆ, ಎಲ್ಲಿ ಮರ ಚೆನ್ನಾಗಿ ಬರಲ್ಲ, ಎಲ್ಲಿ ಸಾಕಷ್ಟು ವೆಜಿಟೇಷನ್ ಇರಲ್ಲ, ಮರಗಳು ಇರಲ್ಲ, ಅಲ್ಲಿ ಅವರು ಈ ಚಟುವಟಿಕೆನ ಅಥವಾ ಈ ಮರಗಳನ್ನ ಅವ್ರು ಬಿತ್ತನೆ ಮಾಡಿದ್ರೆ ನಮಗೆ ಸಾಕಷ್ಟು ಕಾಡು ಬೆಳೆಯುತ್ತೆ, ಆಮೇಲೆ ನಮಗೆ ಸಾಕಷ್ಟು ಪರಿಸರ ಸಂರಕ್ಷಣೆ ಆಗುತ್ತೆ ಅಂತ ಸಂದೇಶ ತಿಳಿಸಿದ್ದಾರೆ. ಆಮೇಲೆ ಅವ್ರು ಏನಂದ್ರೆ ಈ ಸಾಕಷ್ಟು ಸಸಿಗಳನ್ನ ಏನು ಅವ್ರು ನೆಡ್ತಾರೆ ಇದು ಸರಿಯಾಗಿ ಬೆಳವಣಿಗೆ ಆಗಲ್ಲ. ಸೊ ಇದ್ರ ಬಗ್ಗೆ ಅವ್ರು ಸ್ವಲ್ಪ ವಿಚಾರ ಮಾಡಬೇಕು ಅಂತ ಈ ಪ್ರೋಗ್ರಾಂ ಮೂಲಕ ನಮಗೆ ಅವರು ಸಂದೇಶ ಕಳಿಸಿದ್ದಾರೆ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ಈ ಕುರಿತಾಗಿ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ ಹೀಗಿದೆ, 9342063488. ಇಂಗ್ಲಿಷ್ನಲ್ಲಿ ಮತ್ತೊಮ್ಮೆ 9342063488. ಇಮೇಲ್ ವಿಳಾಸ ಹೀಗಿದೆ, DCC-EMPRI@karnataka.gov.in. ಇಮೇಲ್ ವಿಳಾಸ ಮತ್ತೊಮ್ಮೆ DCC-EMPRI@karnataka.gov.in. ಇಂದಿನ ನಡೆ ನಾಳೆಗೆ ಹಸಿರು ಹಾದಿಯಾಗಲಿ, ಎಲ್ಲರ ಜವಾಬ್ದಾರಿಯಾಗಲಿ. ಸ್ವಚ್ಛ ಉಸಿರಿಗಾಗಿ, ಹಸಿರ ಬಾಳ್ವೆಗಾಗಿ ಒಂದಾಗಿ ಹೋರಾಡೋಣ. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟೀ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. Thank you. ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬರುತ್ತಿರುವ ಕಾರ್ಯಕ್ರಮಗಳನ್ನು. ಸಮಯ 7:20. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳುತ್ತೀರಿ. ಆನಂತರ ಇವತ್ತಿನ ಕಾರ್ಯಕ್ರಮ ಸಂಶೋಧನಾ ಸಾರ, ಕೃಷಿ ಕ್ಷೇತ್ರದ ಹೊಸ ಆವಿಷ್ಕಾರ ಮೂಡಿಬರಲಿದೆ. ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ 2 ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೆ ನ್ಯಾನೋ ಡಿಎಪಿ ಸಿಂಪಡಿಸಿ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಅಕಾಲಿಕ ಮಳೆಗೆ ಮಿಂಚು ಗುಡುಗು ಬಿರುಗಾಳಿಗೆ ಚಿಂತೆ ಬಿಟ್ಟು ಬಿಡಿ, ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ಪ್ರಕೃತಿಯ ವಿಕೋಪಕ್ಕೆ ದುರ್ಘಟನೆ ಯಾವಿದ್ರು ಇದರ ಚಿಂತೆಯನ್ನು ಬಿಟ್ಟು ಬಿಡಿ ನೀವು, ಬೆಳೆಗೆ ವಿಮೆ ಮಾಡಿರಿ ತಕ್ಷಣ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೇ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇಲ್ಲಿಯವರೆಗೆ 23 ಕೋಟಿಗೂ ಅಧಿಕ ರೈತ ಪ್ರಸ್ತಾವನೆಗಳಿಗೆ ಬೆಳೆ ವಿಮಾ ಪರಿಹಾರ ಮೊತ್ತ ದೊರೆತಿದೆ. ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ. ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ. ಬೆಳೆಗೆ ವಿಮೆ ಮಾಡಿರಿ ತಕ್ಷಣ ರಕ್ಷಣೆ ಗಳಿಸಿ. ನಿಮ್ಮ ಬೆಳೆಗಳ ಆರೋಗ್ಯಕರ ಬೆಳವಣಿಗೆಗಾಗಿ ಮತ್ತು ಹೆಚ್ಚಿನ ಇಳುವರಿಗಾಗಿ ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ ರವರ ಕಿಸಾನ್ ನೀರಿನಲ್ಲಿ ಕರಗುವ ಗೊಬ್ಬರಗಳು ಕಿಸಾನ್ ಎನ್ ಪಿಕೆ 19-19-19, ಕಿಸಾನ್ ಪೊಟ್ಯಾಸಿಯಂ ನೈಟ್ರೇಟ್ 13-045, ಕಿಸಾನ್ ಮೊನೋ ಅಮೋನಿಯಂ ಫಾಸ್ಫೇಟ್ 12-61-0, ಕಿಸಾನ್ ಕ್ಯಾಲ್ಸಿಯಂ ನೈಟ್ರೇಟ್, ಕಿಸಾನ್ ಮೆಗ್ನೀಸಿಯಂ ಸಲ್ಫೇಟ್ ಅಗತ್ಯವಿರುವ ಮೆಗ್ನೀಸಿಯಂ ಮತ್ತು ಗಂಧಕವನ್ನು ಒದಗಿಸುತ್ತದೆ. ಎಲೆಗಳ ಹಸಿರು ಮತ್ತು ಸಸ್ಯ ಚೈತನ್ಯವನ್ನು ಹೆಚ್ಚಿಸುತ್ತದೆ. ಪ್ರತಿ ಎಕರೆಗೆ 6-8 kg ಹನಿ ನೀರಾವರಿ ಮೂಲಕ ಹಾಕಬೇಕು. ನಿಮ್ಮ ಬೆಳೆಗಳ ಭವಿಷ್ಯವನ್ನು ಸುರಕ್ಷಿಸಿಕೊಳ್ಳಲು ಇಂದೇ ಖರೀದಿಸಿ. ಎನ್ಎಫ್ಎಲ್ ರವರ ನೀರಿನಲ್ಲಿ ಕರಗುವ ಗೊಬ್ಬರಗಳು ನಿಮ್ಮ ಬೆಳೆಗಳಿಗೆ ಬಲ, ನಿಮ್ಮ ಮಣ್ಣಿಗೆ ಭರವಸೆ. 50 ವರ್ಷಗಳಿಂದ ರೈತರ ಪ್ರಗತಿಗಾಗಿ ಶ್ರಮಿಸುತ್ತಿರುವ ಏಕೈಕ ಸರ್ಕಾರಿ ಸಂಸ್ಥೆ. ಸಂಶೋಧನಾ ಸಾರ, ಕೃಷಿ ಕ್ಷೇತ್ರದ ಆವಿಷ್ಕಾರ. ಕೇಳುಗರಿಗೆಲ್ಲ ನಮಸ್ಕಾರ. ಸಂಶೋಧನಾ ಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ ಅಂತ. ನಾನು ಗುಳ್ಳುಪೇಟೆ ತಾಲೂಕು ಪಡುಗೂರು ಅನ್ನೋ ಗ್ರಾಮ. ನಾನು ಅರಶಿನನ ನಾನು ಬೆಳೀತಾ ಇದ್ದೀನಿ. ನಾನು ಒಂದು 2015-16 ಸಾವಯವ ಕೃಷಿನ ಮಾಡ್ತಾಯಿದ್ದೀನಿ ಇವಾಗ. ನಾನು ಅಷ್ಟೇ ಬೆಳೆಯೋದು ಯಾವ ರೀತಿ ಭೂಮಿನ ಉಳುಮೆ ಮತ್ತು ಯಾವ ರೀತಿ ನಿರ್ವಹಣೆಗಳನ್ನ ಮಾಡ್ತೀನಿ ಅಂತಂದು ನಾನು ತಿಳಿಸ್ಕೊಡ್ತೀನಿ. ಈಗ ಫಸ್ಟು ಸ್ಟಾರ್ಟಿಂಗಲ್ಲಿ ಹಸಿರೆಲೆ ಗೊಬ್ಬರಗಳನ್ನ ನಾನು ಅಷ್ಟನ್ನ ನಾಟಿ ಮಾಡೋದು 1-2 ಅಂತ ಹಸಿರೆಲೆ ಗೊಬ್ಬರಗಳನ್ನ ಮಾಡ್ತೀನಿ. ಅದನ್ನು ಉಳುಮೆ ಮಾಡಿ ಮತ್ತೆ ಅಷ್ಟನ್ನ ಹಾಕೋದು 1 ವಾರ ಅಂತ ಕೊಟ್ಟಿಗೆ ಗೊಬ್ಬರಗಳನ್ನ ನಾನು 7-8 ಟ್ರ್ಯಾಕ್ಟ್ರ್ ಗೊಬ್ಬರಗಳನ್ನ ಹಾಕಿ ಅದನ್ನೇ ಉಳುಮೆಯನ್ನು ಮಾಡಿ ಮತ್ತೆ ಅಷ್ಟನ್ನ ಯಾವ ರೀತಿ ನಾಟಿ ಮಾಡಬೇಕು ಅಂತಂದಾಗ ಗಣಜೀವಾಮೃತ ಅಂತ ಫಸ್ಟು ನಾವು ಮಾಡ್ಕೋತೀವಿ. ಒಂದು ತಿಂಗಳಲ್ಲೇ ಸ್ಟಾರ್ಟ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು. ಅರ್ಶಿನ ನಾಟಿ ಮಾಡಿದಾಗ ಅರ್ಶಿನ ಅಂದರೆ ಒಂದು ಸಲ ಅರ್ಶಿನ ಕಾಳುಗಳ ಕಲೆ ಒಂದು ಕಲ್ಗುದ್ಲಿ ಹೊಡೆದು ಅದನ್ನು ಅರ್ಶಿನ ಹಾಕಿದಾಗ ಅದ್ರ ಮೇಲೆ ಘನಜೀವಾಮೃತ ಗೊಬ್ಬರ ಹಾಕಿ ಮತ್ತೆ ಅದನ್ನು ಮೇಲೆ ಮಣ್ಣು ಏರಾಕ್ತೀವಿ. ಮಣ್ಣು ಏರಾಕಿದಾಗ ಏನಾಗುತ್ತೆ ಅಂತಂದರೆ ಅರ್ಶಿನ ಬಿಸಿಲಲ್ಲಿ ಬಿಸಿಲೂ ಕಾಯಲ್ಲ ಮತ್ತು ಚೆನ್ನಾಗಿ ಬರುತ್ತೆ ಅರ್ಶಿನ. ಇಲ್ಲ ಏನಾಗುತ್ತೆ ಅಂತಂದರೆ ಬಿಸಿಲು ಕಾದು ಅರ್ಶಿನ ಸುಂಡೋಗ್ಬಿಡ್ತು ಅಂತಂದಾಗ ನಿಮ್ಗೆ ಅಲ್ಲಲ್ಲಿ ಸ್ವಲ್ಪ ಅರ್ಶಿನ ತೆಲುವಾದಾಗ ಇಳುವರಿ ತುಂಬ ಡೌನ್ ಆಗುತ್ತೆ. ಫಸ್ಟ್ ನಾವು ಮಣ್ಣು ಏರಾಕಂದಾಗ ಅರ್ಶಿನ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಅದೆಲ್ಲ ಅಷ್ಟೆಲ್ಲ ಆದಮೇಲೆ ನಾವು ನೆಕ್ಸ್ಟು ಕೊಟ್ಟಿಗೆ ಗೊಬ್ಬರ ಆಗಲಿ ಮತ್ತು ಯಾವುದೇ ರೀತಿ ಗೊಬ್ಬರನ ಕೊಡಲ್ಲ. ಎಲ್ಲ ನಾವು ಜೀವಾಣುಗಳು, ನಾವೇನು ಜೀವಾಣುಗಳನ್ನ ಮಾಡ್ಕೊಂಡಿರ್ತೀವಿ ಅಂದರೆ ವೇಸ್ಟಿಂಗ್ ಬಜಾರ್ ಆಗ್ಬೋದು, ಗೋಕೃತಾಮೃತ ಆಗ್ಬೋದು, ಮತ್ತು ಜೀವಾಮೃತ ಆಗ್ಬೋದು, ಮತ್ತು ಎಲ್ಲ ಬಯೋಜಸ್ಟ್ ತೊಟ್ಟಿ ಅಂತ ಮಾಡ್ಕೊಂಡಿದ್ದೀನಿ. ಎಲ್ಲ ಥರದ ಸೊಪ್ಪುಗಳು ಅಂದರೆ ಪ್ರತಿ ನಮ್ಮಲ್ಲಿ ಏನು ಸಿಗುತ್ತೆ ಸೊಪ್ಪು ನಮ್ಮ ಸುತ್ತಮುತ್ತ ಬಳ್ಳಿಗಳಲ್ಲಿ ಏನು ಸಿಗುತ್ತೆ ಎಲ್ಲ ಥರದ ಸೊಪ್ಪುಗಳನ್ನ ನಾವು ಬಳಸಿ ಅದನ್ನು ಲಿಕ್ವಿಡ್ ಮಾಡಿ ಡ್ರಿಪ್ ಮುಖಾಂತರ ಕೊಡ್ತಾ ಇರ್ತೀವಿ. ಅಂದರೆ ಅದನ್ನು ಒಂದ್ಸಲ ಅಂದರೆ 15 ದಿನಕ್ಕೊಂದ್ಸಲ ನಾವು ಅರ್ಶಿನಕ್ಕೆ ಕೊಡೋದು. ಇನ್ನು ತ್ಯಾವಾಂಶ ನೋಡಿ ಕೊಡ್ತೀವಿ, ತ್ಯಾವಾಂಶ ಜಾಸ್ತಿ ಮಳೆ ಜಾಸ್ತಿ ಆದಾಗ ಕೊಡಲ್ಲ. ಅದನ್ನು ಸ್ವಲ್ಪ ಡ್ರೈ ಇರಬೇಕು ಭೂಮಿ, ಮತ್ತು ಸ್ವಲ್ಪ 20% ತ್ಯಾವಾಂಶ ಇರಬೇಕು. ನಾವು ಏನು ಲಿಕ್ವಿಡ್ ಕೊಡ್ತೀವಿ ಅದನ್ನು ಕೊಡಬೇಕಾದ್ರೆ ಜಾಸ್ತಿ ತ್ಯಾವಾಂಶದಲ್ಲಿ ಕೊಟ್ಟಾಗೇನಾಗುತ್ತೆ ಅಂತಂದರೆ ನಾವು ಕೊಟ್ಟಂಥ ಲಿಕ್ವಿಡು ಎಲ್ಲ ಕೆಳಗಡೆ, ಅಂದರೆ ನಾವು ಏನು ಅರ್ಶಿನ ಹಾಕಿರ್ತೀವಿ ಅದನ್ನು ಕೆಳಗಡೆ ಉಂಡೋಗ್ಬಿಟ್ಟಾಗ ನಮಗೆ ಅರ್ಶಿನಕ್ಕೆ ಫಲವತ್ತತೆ ತುಂಬ ಕಮ್ಮಿ ಆಗುತ್ತೆ. ಹಾಗಾಗಿ ಎಷ್ಟು ನೋಡಿ ತ್ಯಾವಾಂಶ ನೋಡಿ ಕೊಟ್ಟಾಗ ತುಂಬ ಅನುಕೂಲ ಆಗುತ್ತೆ. 1 ಎಕರೆಗೆ 200 ಲೀಟ್ರು ಅಂದರೆ ಜೀವಾಮೃತ ಆಗ್ಬೋದು, ವೇಸ್ಟ್ ಕಂಪೋಸ್ಟ್ ಆಗ್ಬೋದು, ಗೋಕೃತಾಮೃತ ಆಗ್ಬೋದು, ಇವು ಮೂರನ್ನು ಕೂಡ 1 ಎಕರೆಗೆ ಒಂದ್ಸಲಕ್ಕೆ 200 ಲೀಟ್ರು ಅಂದರೆ ಮೂರನ್ನು ಮಿಕ್ಸ್ ಮಾಡಿ ಡ್ರಿಪ್ಪಲ್ಲಿ ಕೊಡ್ತೀವಿ. ಅದೇ ರೀತಿ ಏನಾದ್ರು ನಾವು ಅರ್ಶಿನಕ್ಕೆ ಏನಾದರೂ ಸಣ್ಣ ಪುಟ್ಟ ಮಾರಿ ಬಂದಾಗ ಕಂಡು ಬಂದಾಗ ನಾವು ಒಂದು ಬಿಂದಿಗೆ 1 ಲೀಟ್ರ್ ಜೀವಾಮೃತ ಹಾಕ್ತೀವಿ, ಅದೊಂದು 15 ದಿನಕ್ಕೊಂದ್ಸಲ ಸ್ಪೇರ್ ಕೊಡ್ತೀವಿ. 7ನೇ ಸಲ ಇನ್ನೂ 15 ದಿನ ಬಿಟ್ಟು ಹುಲಿ ಮಜ್ಜಿಗೆ, ಮತ್ತೆ 15 ದಿನ ಬಿಟ್ಟು ಮೀನೆಣ್ಣೆ ಅಂತ ಮಾಡ್ತೀವಿ. ಅಂದರೆ ವೇಸ್ಟ್ ಮೀನೆಣ್ಣೆ ತಂದು ಅದನ್ನು ಬೆಲ್ಲ ಹಾಕಿ ಅದನ್ನು ಒಂದು 40 ಜನ ಕೊಳಿಸಿ ಅದನ್ನು ಒಂದು ಬಿಂದಿಗೆ 100 ml ಹಾಕೊಂಡು ಅದನ್ನು ಸ್ಪೇರ್ ಕೊಡ್ತೀವಿ. ಅಂದರೆ ಮಾರಿ ನೋಡಿಕೊಂಡು ಸ್ಪೇರಿ ಕೊಟ್ಟಾಗ ಏನಾಗುತ್ತೆ ಅಂದರೆ ನಮ್ಮ ಅರ್ಶಿನ ಕೂಡ ಇಳುವರಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಅರ್ಶಿನ ಮತ್ತು ನಮ್ಮ ಪತಿ ಬತ್ತಲಿ, ನಾನು ಫಸ್ಟು ಹೇಳೋದು ಮರೆತುಬಿಟ್ಟೆ, ಪತಿ ಬತ್ತಲಿ ಏನಂದ್ರೆ ಅರ್ಶಿನ ನಾವು ನಾಟಿ ಮಾಡಿದಾಗ ಏನಾಗುತ್ತೆ ಇಳುವರಿ ಹೆಚ್ಚೇ ಬರುತ್ತೆ. ಮೊದಲು ನಾವು ಸೈಲಮ್ ಅರ್ಶಿನ ಆಗ್ಬೋದು, ಲೋಕಲ್ ಅರ್ಶಿನ ಆಗ್ಬೋದು, ಅದೆಲ್ಲ ಮಾಡಿಸಿದಾಗ 20-22 ಕ್ವಿಂಟಲ್ ಅರ್ಶಿನ ಬತ್ತಾಯಿತ್ತು. ಈಗ ಪತಿ ಬತ್ತಲಿ ಹಾಕೋದ್ರಿಂದ ಒಂದು 35 ಕ್ವಿಂಟಲ್ ಅರ್ಶಿನ ನಮ್ಮಲ್ಲಿ ಸಾವಯವ ಕೃಷಿಯಲ್ಲಿ ನಾವು ಬೆಳೀತಾ ಇರ್ತಕ್ಕಂಥದ್ದು 35 ಕ್ವಿಂಟಲ್ ಆಗುತ್ತೆ. ಅದು ನಮ್ಮ ಮಾರ್ಕೆಟಿಂಗ್ ಹೆಂಗಿದೆ ಅಂತಂದರೆ ನಾವು ಸಾವಯವ ಕೃಷಿ ಮಾಡೋದ್ರಿಂದ ಅದನ್ನು ಸರ್ಟಿಫಿಕೇಟ್ ಅಂತ ಫಸ್ಟ್ ಕೇಳ್ತಾರೆ. ಯಾರೇ ಬಂದು ಅರ್ಶಿನ ಕೇಳಬೇಕಾದ್ರೂ ಕೂಡ ಫಸ್ಟ್ ನೋಡಿದ ತಕ್ಷಣ ಅರ್ಶಿನ ತಗೊಳ್ಳಲ್ಲ, ಏನು ನಿಮ್ಮ ಸರ್ಟಿಫಿಕೇಟ್ ನಿಮ್ಮ ಮಾಡಿಸಿದೆ ಅಂತ ಕೇಳ್ತಾರೆ. ಅದನ್ನು ನಾವು KVKಯಿಂದ ಪ್ರತಿ ಸಲ 2 ಬಾರಿ ಮಾಡಿಸ್ಕೊಟ್ಟಿದ್ದಾರೆ, ವರ್ಷಕ್ಕೊಂದ್ಸಲ ಮಾಡಿಸ್ಕೊಡ್ತಾರೆ. ಅದನ್ನು ಬಂದಾಗ ಅದನ್ನು ಸರ್ಟಿಫಿಕೇಟ್ ನೋಡಿ ಅದ್ರ ಮುಖಾಂತರ ನಮಗೆ ಬೆಲೆನ ಕೊಡ್ತಾರೆ. ಈಗ ಬೇರೆ ಕೆಮಿಕಲ್ ಅರ್ಶಿನಕ್ಕೆ 10,000 ಇದ್ದರೆ ನಮ್ಮದಕ್ಕೆ 13,000 ಕೊಟ್ಟು ನಮ್ಮ ಅರ್ಶಿನ ತಗೋತಾರೆ. ವೇಸ್ಟೇಜ್ ಕೂಡ ಕಲಿಯಲ್ಲ. ಕೆಮಿಕಲ್ ಅರ್ಶಿನಲ್ಲಿ 5 kg ವೇಸ್ಟೇಜ್ ಕಲಿತಾರೆ, ನಮ್ಮಲ್ಲಿ 1 kg, 1 ಕ್ವಿಂಟಲ್ಗೆ 1 kg ಮಾತ್ರ ಕಲಿತಾರೆ. ಅಲ್ಲಿಗೆ 3,000 ರೂಪಾಯಿ ಅದು ಸಿಗುತ್ತೆ. ಮತ್ತು ಇದೊಂದು 5 kg ಸಿಕ್ಕಿದಾಗ ನಮಗೊಂದು 1 ಕ್ವಿಂಟಲ್ಗೆ 4,000 ರೂಪಾಯಿಂದ 5,000 ರೂಪಾಯಿ ಜಾಸ್ತಿ ಸಿಗುತ್ತೆ ನಮ್ಮಲ್ಲಿ ಅರ್ಶಿನ ಸಾವಯವ ಕೃಷಿಲಿ ಬೆಳೆದಾಗ. ಮತ್ತು ಅದನ್ನು ಮಾರ್ಕೆಟಿಂಗು ಕೃಷಿ ಇಲಾಖೆಯವರು ಮತ್ತು KVKಯಿಂದ ಬಂದು ನೋಡಿದಾಗ ಅದನ್ನು ಪೌಡ್ರ್ ಮಾಡಿ ನೀವು ಯಾಕೆ ಮಾರ್ಕೆಟಿಂಗ್ ಮಾಡ್ಬೋದು ಅಂತ ಅವ್ರು ನಮಗೆ ತಿಳಿಸಿಕೊಟ್ಟಾಗ ಅದು ನಾವೇ ಸ್ವಂತ ಮಾರ್ಕೆಟಿಂಗ್ ಮಾಡಿದಾಗ ಇನ್ನೂ ತುಂಬ ನಮಗೆ ಲಾಭ ಸಿಗುತ್ತೆ. ಈಗ ಒಂದು 25-30 ಕ್ವಿಂಟಲ್ ನಾವು ಅರ್ಶಿನ ಬೆಳೆದ್ರೆ ಒಂದು 30 ಕ್ವಿಂಟಲ್ ಮಾರ್ಕೆಟಿಂಗ್ ಕೊಡ್ತೀವಿ, 5 ಕ್ವಿಂಟಲ್ ನಾವೇ ಇಟ್ಕೊಂಡು ಅದನ್ನು ಪೌಡ್ರ್ ಮಾಡಿ ಅದನ್ನು ಮಾರ್ಕೆಟಿಂಗ್ ಮಾಡ್ತೀವಿ. ಅಂದರೆ 1 ಕ್ವಿಂಟಲ್ಗೆ ನಾವು ಪೌಡ್ರ್ ಮಾಡಿದಾಗ 90 kg ಬರುತ್ತೆ. ಆ 90 kg ಅಂದರೆ ನಾವು 400 ರೂಪಾಯಿ KG ಕೊಟ್ಟರು ಕೂಡ ನಮಗೊಂದು 30-35,000 ರೂಪಾಯಿ ಸಿಗುತ್ತೆ ಒಂದು ಕ್ವಿಂಟಲ್ಗೆ ಅರ್ಶಿನಕ್ಕೆ. ಅಂದರೆ 5 ಕ್ವಿಂಟಲ್ ವರ್ಷಕ್ಕೆ 5 ಕ್ವಿಂಟಲ್ ಅರ್ಶಿನ ಮಾಡಿದ್ರು ಕೂಡ ನಮ್ಗೆ ಅಲ್ಲೇ ಲಾಭ ಬಂತು. ನಾವೇನು ಇತ್ಯಾದಿಗಳನ್ನ ಖರ್ಚು ಮಾಡಿರ್ತೀವಿ ಅದು 5 ಕ್ವಿಂಟಲ್ ನಮಗೆ ಲಾಭ ಬರುತ್ತೆ. ಹಂಗಾಗಿ ಅದನ್ನು ನಾವೇ ಸ್ವಂತ ಮಾರ್ಕೆಟಿಂಗ್ ಮಾಡಿದಾಗ ತುಂಬ ಅನುಕೂಲ ಆಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ನಂದು 94-81-43-81-13 ಮತ್ತು 94-81-43-81-13. ನಮಸ್ಕಾರ. ಕೇರಳದ ಕಾಸರಗೋಡಿನ ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆಯಡಿಯಲ್ಲಿರುವ ಕಾಯಂಕುಳಂ ಸಂಶೋಧನಾ ಕೇಂದ್ರ ಕಲ್ಪವಜ್ರ ಎನ್ನುವಂತಹ ಹೊಸ ತೆಂಗಿನ ತಳಿಯನ್ನು ಬಿಡುಗಡೆ ಮಾಡಿದೆ. ಇದು ಬೇರು ಕೊಳೆ ರೋಗ ಸಹಿಸುವಂತಹ ಶಕ್ತಿ ಇರುವಂತಹ ತಳಿ. ಹೆಚ್ಚಿನ ಇಳುವರಿ ಕೊಡುವ ಮರ ಹಾಗೂ ಬೇರು ಕೊಳೆ ರೋಗ ಸಹಿಷ್ಣು ಮರಗಳ ನಡುವೆ ಕೃತಕ ಪರಾಗಸ್ಪರ್ಶ ಮಾಡುವ ಮೂಲಕ ಈ ತಳಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಸಂಶೋಧನಾ ಕೇಂದ್ರದ ತಾಕುಗಳಲ್ಲಿ ಒಂದು ಮರಕ್ಕೆ ಸರಾಸರಿ 158 ಕಾಯಿಗಳು ಸಿಕ್ಕಿದೆಯಂತೆ. ರೈತರ ಹೊಲದಲ್ಲಿ 135 ಕಾಯಿ ಸಿಕ್ಕಿದೆ. ಬೇರು ಕೊಳೆ ರೋಗ ಹೆಚ್ಚಿರುವ ಪ್ರದೇಶಗಳಲ್ಲಿ ಈ ಕಲ್ಪವಜ್ರ ಎಂಬ ಹೊಸ ತೆಂಗಿನ ತಳಿಯನ್ನು ಬೆಳೆದರೆ ಅತ್ಯುತ್ತಮವಾದ ಫಸಲನ್ನು ಪಡೆಯಬಹುದು ಅಂತ ವರದಿ ಮಾಡಿದ್ದಾರೆ. ಗೇರುಹಣ್ಣು ಬಹುತೇಕ ಕೊಳೆತು ಹೋಗುವಂತಹ ವಸ್ತು. ಗೇರು ಬೀಜಕ್ಕಿರುವ ಮೌಲ್ಯ ಅದರ ಹಣ್ಣಿಗಿಲ್ಲ. ನಿಂಬೆಗಿಂತ 5-6 ಪಟ್ಟು ಜಾಸ್ತಿ ವಿಟಮಿನ್ ಸಿ ಹೊಂದಿದ್ರೂ ಕೂಡ ಹಣ್ಣನ್ನು ತಿನ್ನೋರು ಬಳಸೋರು ಬಹಳ ಕಡಿಮೆ. ಗೇರು ಹಣ್ಣಿನ ಬಳಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ರಾಷ್ಟ್ರೀಯ ಗೇರು ಸಂಶೋಧನಾ ಕೇಂದ್ರ ಕೆಲಸ ಮಾಡಿದೆ. ಹಣ್ಣಿನ ತಿರುಳನ್ನು ಪೇರಳೆ ಹಣ್ಣಿನ ತಿರುಳಿನೊಂದಿಗೆ ಮಿಶ್ರ ಮಾಡಿ ಫ್ರೂಟ್ ಬಾರನ್ನು ತಯಾರಿಸಿದೆ. ಅಂಕಿಅಂಶಗಳ ಪ್ರಕಾರ ಇದರಲ್ಲಿ ಪೋಷಕಾಂಶ ಹಾಗೂ ರುಚಿ ಗಮನಾರ್ಹವಾಗಿ ಹೆಚ್ಚಾಗಿದೆಯಂತೆ. ಇದರ ಜೊತೆಗೆ ಗೇರು ಹಣ್ಣಿನ ರಸ ತೆಗೆದಾದ ಮೇಲೆ ಉಳಿಯುವಂತಹ ಚರಟವನ್ನು ಒಣಗಿಸಿ ಪುಡಿ ಮಾಡಿ ಗೋಧಿ ಹಿಟ್ಟಿನೊಂದಿಗೆ ಬೆರೆಸಿ ಕುಕೀಸ್ ಕೂಡ ತಯಾರು ಮಾಡಿದ್ದಾರೆ. ಇದರ ವಿಶೇಷ ಏನಂದರೆ ಇದರಲ್ಲಿ ಮೈದಾ ಬಳಸಿಲ್ಲ. ಈ ಕುಕೀಸ್ಗಳಲ್ಲಿ ಮಾಮೂಲಿ ಕುಕೀಸ್ಗಳಲ್ಲಿರುವುದಕ್ಕಿಂತ ನಾರಿನಂಶ ಹೆಚ್ಚಾಗಿರೋದು ಕಂಡುಬಂದಿದೆ. ವಾಣಿಜ್ಯ ಮಟ್ಟದಲ್ಲಿ ಇವೆರಡು ಉತ್ಪನ್ನಗಳನ್ನು ತಯಾರಿಸಲು ಹೆಚ್ಚಿನ ಅವಕಾಶ